ಹವಾಮಾನ ವೈಪರೀತ್ಯದಲ್ಲಿ ರೈತರು ಅನೇಕ ಕಷ್ಟಗಳನ್ನು ಅನುಭವಿಸಿದರೆ, ಆದ್ದರಿಂದ ಹವಾಮಾನದ ಆಧಾರಿತ ಕೃಷಿಯನ್ನು ಹೇಗೆ ಮಾಡಬೇಕೆಂಬ ಸಂಪೂರ್ಣ ಪರಿಕಲ್ಪನೆ ನಾವು ಈ ಸಂದರ್ಭದಲ್ಲಿ ನೀಡಲಿದ್ದೇವೆ. ಅದಲ್ಲದೆ ಸಮಗ್ರ ಜಲಾನಯನ ಅಭಿವೃದ್ಧಿಯ ಬಗ್ಗೆ ವಿಚಾರಗಳನ್ನು ಇಲ್ಲಿ ಮಂಡಿಸಲಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ರೈತರು ಹೊಸ ಹೊಸ ಕೃಷಿ ಪರಿಕರಗಳು ಮತ್ತು ಯಂತ್ರೋಪಕರಣಗಳಿಗೆ ಮಾರು ಹೋಗುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಅನೇಕ ಪ್ರಗತಿಪರ ರೈತರನ್ನ ವೇದಿಕೆ ಮೇಲೆ ಕರೆದು ರೈತರಿಂದ ಅವರ ಅನುಭವಗಳನ್ನು ಇತರ ರೈತರಿಗೆ ವರ್ಗಾವಿಸಲು ಒಂದು ಸಂವಾದವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೇವೆ. ಅದೇ ರೀತಿ ರೈತ ವಿಜ್ಞಾನಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ನಾವು ಮಾಡಲಿದ್ದೇವೆ. ಈ ಸಂದರ್ಭದಲ್ಲಿ 180 ಹೈಟೆಕ್ ಸ್ಟಾಲ್ಗಳು, ಸುಮಾರು 300 ಹೆಚ್ಚು ಎಕಾನಮಿಕ್ ಸ್ಟಾಲ್ಗಳು, ಅದೇ ರೀತಿ ಸೆಲ್ಫ್ ಹೆಲ್ಪ್ ಗ್ರೂಪ್ ನನಗೆ ಸುಮಾರು 50 ಸ್ಟಾಲ್ಗಳು ಇರುತ್ತವೆ. ಮತ್ತೆ ಕೃಷಿ ಪರಿಕರಗಳಿಗೂ ಸಹ ವ್ಯವಸ್ಥಿತವಾದ ಮಳಿಗೆಯನ್ನು ಸಹ ನಾವು ಇಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ಅನೇಕ ಖಾದ್ಯಗಳ ಬಗ್ಗೆ ನಾವು ಸಹ ಪರಿಚಯಿಸಿದ್ದೇವೆ. ಫುಡ್ ಕೋರ್ಟ್ ಸಹ ಇರುತ್ತದೆ. ಅದಲ್ಲದೆ ಹಸುಗಳ ಪ್ರದರ್ಶನ, ಎಮ್ಮೆಗಳ ಪ್ರದರ್ಶನವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ವಿವಿಧ ಮೀನುಗಾರಿಕಾ ತಳಿಗಳ ಬಗ್ಗೆ ಪ್ರದರ್ಶನವನ್ನು ಏರ್ಪಡಿಸಿದೆ. ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ಕೃಷಿ ಕಾರ್ಮಿಕರು ಮತ್ತು ಸಮಸ್ತ ಜನಗಳು, FPOs ಮತ್ತು ಮಹಿಳಾ ಉದ್ಯೋಗಿಗಳು ಸಹ ಇದರಲ್ಲಿ ಭಾಗವಹಿಸಿ ಈ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದುವರೆಗೂ ಕೃಷಿ ಮೇಳ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ RC ಜಗದೀಶ್ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಕೃಷಿಯ ಅನುಭವ. ಈ ಕುರಿತು ತರೀಕೆರೆ ತಾಲೂಕು ರಂಗೇನಹಳ್ಳಿಯ ಅಬ್ದುಲ್ ಗಫೂದ್ ಸಿರಾಜ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ತರೀಕೆರೆ ತಾಲೂಕು ರಂಗೇನಹಳ್ಳಿಯ ಅಬ್ದುಲ್ ಗಫಾರ್ ಸಿರಾಜ್ ಎಂಬುವರ ತೋಟದಲ್ಲಿದ್ದೀವಿ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸಿರಾಜ್ ಅವರೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಎಷ್ಟು ಎಕರೆ ಜಮೀನು ಇರೋದು ತಮ್ಮ ಹತ್ರ? ನಮ್ದು 8 ಇದೆ ಸರ್. ತಮ್ಗೆ ಈ ಒಂದು ಕೃಷಿ ಆಸಕ್ತಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳ್ತೀರಿ? ಪ್ರಾರಂಭದಿಂದ ಕೃಷಿ ಮಾಡಿದ ಅಥವಾ ತಾವು ಇಲ್ಲಿ ತನಕ ಓದಿರೋದು? ಸರ್, ನಾನು ಗ್ರಾಜುಯೇಷನ್ ಆಗಿದೆ. ಗ್ರಾಜುಯೇಷನ್ ಟೈಮ್ನಲ್ಲೂ ನಮ್ಮ ತಂದೆ ಎಲ್ಲ ರಿಟೈರ್ಡ್ ಮೇಷ್ಟ್ರು. ಅವ್ರು ರಿಟೈರ್ ಆದ್ಮೇಲೆ ಈ ಕಡೆ ಮಲೆನಾಡು ಭಾಗದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅವ್ರೇನು ಪೆನ್ಷನ್ನು ಮತ್ತೆ ಗ್ರಾಜ್ಯುಟಿ ಬಂತು, ಅದ್ರಲ್ಲಿ ಬಂದು ಸ್ವಲ್ಪ ಕೃಷಿ ಎಲ್ಲ ಮಾಡಬೇಕು ಅಂತ ಹೇಳಿ ಈ ಕಡೆ ಭದ್ರ ಅಚ್ಚುಕಟ್ಟಲ್ಲಿ ಜಮೀನು ತಗೊಂಡ್ರು. ಅಲ್ಲಿಂದ ಅವ್ರು ಕೃಷಿ ಮಾಡ್ತಾ ಇದ್ರು. ನಾವು ರಜದಲ್ಲಿ ಬಂದಾಗೆಲ್ಲ ಸ್ವಲ್ಪ ಕೃಷಿ ಕಡೆನೆ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಗ್ರಾಜ್ಯುಯೇಷನ್ ಆದ್ಮೇಲೂ ಎಂಪ್ಲಾಯ್ಮೆಂಟಿಗೆ ಹೋಗ್ಲೇ ಇಲ್ಲ. ಅಷ್ಟೊತ್ತಿಗೆ ನಮ್ಮ ತಂದೆನೂ ತೀರ್ಕೊಂಡ್ರು. ಆ ಕೃಷಿ ಜವಾಬ್ದಾರಿ ನಮ್ಮ ತಲೆಗೆ ಬಂತು. ಹಾಗಾಗಿ ಅವತ್ತಿಂದನೂ ನಾನು ಕೃಷಿಗಾಗೆ ಇದ್ದೀನಿ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಇದನ್ನೆಲ್ಲ ನೋಡಿ ನನಗೆ ಆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಪ್ರಗತಿಪರ ಕೃಷಿಕ ಅನ್ನೋ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಾಗಂತ ಹೇಳಕ್ ಹೋದ್ರೆ ತಾವು ಮೂಲತಃ ರಂಗೇನಹಳ್ಳಿಯವರಲ್ಲ? ನಾವು ಮೂಲತಃ ಅಂದ್ರೆ ಜಾಸ್ತಿ ನಾವು ಎನ್ನಾರ್ಪುರ ಮಲೆನಾಡು ಕಡೆಯವರು, ಮುಳುಗಡೆ ಭಾಗದವ್ರು. ನಾವು ಸುಮಾರು ಒಂದು 50-60 ವರ್ಷದಿಂದ ನಮ್ಮ ತಂದೆ ಮೇಷ್ಟ್ರ ಅಲ್ವಾ, ಅವ್ರಿಗೆ ಟ್ರಾನ್ಸ್ಫರ್ ಆದ ಕಡೆ ಎಲ್ಲ ಠಿಕಾಣೆ ಹುಡುತಾ ಇದ್ವಿ. ತದನಂತರದಲ್ಲಿ ತಮ್ಮ ತಂದೆಯವರು ಇಲ್ಲಿ ಮಾಡಿದಂತಹ ಜಮೀನಿಗೆ ತಾವು ಬಂದು ಸೇರ್ಕೊಂಡು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಸರ್. ಆ ಕಾಲದಲ್ಲಿ ತಾವು ನೋಡಿದಂತ ಪರಿಸ್ಥಿತಿಯಲ್ಲಿ ಪ್ರಾರಂಭದಲ್ಲಿ ಏನು ತಾವು ಬೆಳೀತಾ ಇದ್ದಿದ್ದು? ಸರ್, ಅಲ್ಲಿ ನಮ್ಮ ಜಮೀನು ತುಂಬಾ ಅದು ಕಾಡು ಗೀಡು ಎಲ್ಲ ಇರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ತಂದೆ ಬರೇ ಸ್ವಲ್ಪ ಭತ್ತ, ರಾಗಿ, ಸ್ವಲ್ಪ ಶೇಂಗಾ ಇಂಥ ಕೃಷಿನೇ ಮಾಡ್ತಾ ಇದ್ರು. ಅದೇ ನಮ್ಮ ಮೂಲ ಕೃಷಿ ಆಗಿತ್ತು ಅವಾಗ. ಅಡಿಕೆ ಗಿಡಿಕೆ ಎಲ್ಲ ಅಷ್ಟು ಈಗಿರುವಷ್ಟು ಪ್ರಚಲಿತಕ್ಕೆ ಬರಲಿಲ್ಲ. ಹಾಗಾಗಿ ನಾವು ಅದನ್ನೇ ಮಾಡ್ತಾ ಇದ್ವಿ. ಕೊನೆಗೆ ನಾನು ನನ್ನ ಇದರಲ್ಲಿ ಬಂದಾಗ ಅದು ಬೇಡಪ್ಪ ಇದು ಅಂತ ಹೇಳಿ ನಾವು ಕಬ್ಬನ್ನು ಶುರು ಮಾಡಿದ್ವಿ. ಸ್ವಲ್ಪ ಕಬ್ಬು ಬೆಳೆಯಕ್ಕೆ ಶುರು ಮಾಡಿದ್ವಿ. MPM ಭದ್ರಾವತಿ MPM ಫ್ಯಾಕ್ಟ್ರಿಗೆ ಕಬ್ಬನ್ನು ಸಪ್ಲೈ ಮಾಡಬೇಕು ಅಂತೇಳಿ ನಾವು ಒಂದು ಮೇಜರ್ ಸಪ್ಲೈಯರ್ ಆದ್ವಿ. MPM ಇರೋವರೆಗೂ ನಾವು ಕಬ್ಬನ್ನು ಸಪ್ಲೈ ಮಾಡ್ತಾನೆ ಇದ್ವಿ. ಆ MPM ಅಲ್ಲಿ ಸ್ವಲ್ಪ ತೊಂದರೆಗಳಾದಾಗ ಕಬ್ಬು ನಾವು ಬೇರೆ ಕಡೆ ಕುಕ್ಕುವಾಡಕ್ಕೆ ಅಲ್ಲಿ ಇಲ್ಲಿ ತಗೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಕಬ್ಬು ಕೃಷಿ ಸಂಪೂರ್ಣ ನಿಲ್ಲಿಸ್ಬಿಟ್ವಿ. ಅಂದ್ರೆ ತಾವು ಕಬ್ಬಿಗೆ ಬರೋಕ್ಕಿಂತ ಮುಂಚಿತವಾಗಿ ಬೇರೆ ಬೆಳೀತಾ ಇದ್ವಿ ಅಂತ ಹೇಳಿದ್ರಿ. ಅದರಿಂದ ಕಬ್ಬು ಬರಲಿಕ್ಕೆ ಯಾಕೆ ನೀವು ಚೇಂಜ್ ಮಾಡೋಕೆ ಕಾರಣಗಳೇನು ಅಂತ ಹೇಳ್ತೀರಿ? ಸರ್, ಅದರಲ್ಲಿ ನಮ್ಗೇನು ಅದು ವರ್ಕೌಟ್ ಆಗ್ತಿರ್ಲಿಲ್ಲ. ಈ ರಾಗಿ ಆಗ್ಲಿ, ಭತ್ತ ಆಗ್ಲಿ ಅಥವಾ ಶೇಂಗಾ ಇಂಥ ಬೆಳೆಗಳಿಗೆ ಸರಿಯಾದ ಬೆಳೆ ಸಿಗ್ತಾ ಇಲ್ಲ. ಕಾರ್ಮಿಕರು ಕೆಲಸ ಜಾಸ್ತಿ ಇತ್ತದು. ಅಷ್ಟು ಜನ ನಮ್ಮಲ್ಲಿ ಕಡಿಮೆ. ರಂಗೇನಹಳ್ಳಿಯಲ್ಲಿ ಸಾಮಾನ್ಯ ಎಲ್ಲ ಕೃಷಿಕರು ಇರೋದ್ರಿಂದ ಲೇಬರ್ಸೇ ತುಂಬಾ ಕಡಿಮೆ. ಅದೆಲ್ಲ ಲೋ ಲೇಬರ್ ಓರಿಯೆಂಟೆಡ್ ಇದು ಅದು ಕೃಷಿ ಅದು. ಹಾಗಾಗಿ ನಮ್ಗೆ ಏನಾಗ್ಬಿಡುತ್ತಂದ್ರೆ ಈ ಬೇಡಪ್ಪ ಇದು ಆದಷ್ಟು ಕಡಿಮೆ ಲೇಬರ್ ಅಲ್ಲಿ ಮಾಡುವಂತದ್ದು ಕಬ್ಬೆ ಅಂತ ತೀರ್ಮಾನ ಮಾಡಿಕೊಂಡು ನಾವು ಸುಮಾರು ಒಂದು 15 ರೈತರು ಕಬ್ಬಿಗೆ ಹೋದ್ವಿ. ಆ ಭಾಗದಲ್ಲಿ ಎಲ್ಲ ಕಬ್ಬಿಗೆ ಹೋದ್ವಿ. ಆ ಕಬ್ಬಿನ ಹೊಂಡ ಅಂತಾನೆ ಅದಕ್ಕೆ ಹೆಸರಾಗ್ಬಿಡ್ತು ನಮ್ ಕಡೆ ಭೂಮಿಗೆಲ್ಲ. ಸೊ ಅಲ್ಲಿಂದ MPMA ಕಬ್ಬು ಸತತವಾಗಿ ನಾವೊಂದು 10-12 ವರ್ಷ MPMA ಕಬ್ಬು ಸರಬರಾಜ್ ಮಾಡಿದ್ವಿ. ನಿಮಗೆ MPMA ಅವರೇ ಬಂದು ಕಬ್ಬು ಬೆಳೀರಿ ಅಂತ ಹೇಳಿದ್ರೆ ಅಥವಾ ತಮಗೆ ಆಸಕ್ತಿ ಇತ್ತು? ನಮ್ಗೆ ಆಸಕ್ತಿನೂ ಇತ್ತು, MPMA ಅವರು ಉತ್ತೇಜನನೂ ಕೊಟ್ರು. ಬಂದು ಅವರು ಆ ರಸ್ತೆ ಗಿಸ್ತೆ ಸ್ವಲ್ಪ ಸರಿ ಇರಲಿಲ್ಲ ನಮ್ಮ ತೋಟಗಳಿಗೆ, ಕಬ್ಬಿನ ಗದ್ದೆಗಳಿಗೆ, ಅವ್ರು ಸ್ವಲ್ಪ ರಸ್ತೆನೂ ಮಾಡಿಸ್ಕೊಟ್ರು MPMA ಅವರು. ಲಾರಿ ಎಲ್ಲ ಓಡಾಡಕ್ಕೆ ಅದಕ್ಕೆಲ್ಲ ಅವ್ರು ಸವಲತ್ತು ಮಾಡಿಕೊಟ್ಟಿದ್ದಕ್ಕೆ, ಟೈಮ್ ಟೈಮಿಗೆ ಸರಿಯಾಗಿ ಕಟಾವಿಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ಸತತವಾಗಿ 10 ವರ್ಷ ಕಬ್ಬು ಬೆಳೆದ್ವಿ. ಮತ್ತೆ ಅದಕ್ಕೆ ರೆಮ್ಯುನರೇಟಿವ್ ಪ್ರೈಸು ಕೊಟ್ಟರು, ಅವರು ಒಳ್ಳೆ ಪ್ರೈಸ್ ಕೊಟ್ಟರು, ಅಡ್ವಾನ್ಸ್ ಎಲ್ಲ ಕೊಡ್ತಾ ಇದ್ರು, ಲೇಬರ್ಸು ಕಳಿಸ್ತಾ ಇದ್ರು. ಹಾಗಾಗಿ ಕಬ್ಬು ನಮ್ಗೆ ತುಂಬಾ ಬೆನಿಫಿಟ್ ಆಗೇ ಇತ್ತು. ಯಾವ ಕಬ್ಬು ಹಾಕಿದ್ದು ತಾವು ಆ ಕಾಲದಲ್ಲಿ? ಸರ್, ನಾವು ಅವಾಗ ಶುರು ಮಾಡಿದ್ ಮಂಡ್ಯ ಕಬ್ಬು ಅಂತ ಬರ್ತಾ ಇತ್ತು. ಆಮೇಲೆ ಅದು CO 87 ಹೊಸ ಹೊಸ ತಳಿ ಅವ್ರು ರೆಕಮೆಂಡ್ ಮಾಡಿದ ತಳಿಗಳನ್ನ ಯೂಸ್ ಮಾಡಿದ್ವಿ, ಚೆನ್ನಾಗೂ ಬರ್ತಾ ಇತ್ತು ಅದು. ಬಟ್ MPMA ನಿಂತ ಮೇಲೆ ಕಬ್ಬು ನಮ್ಗೇನು ಅನುಕೂಲ ಆಗಲಿಲ್ಲ. ಬೇರೆ ಕಡೆ ಎಲ್ಲ ಸಾಕ್ಸಾಗಿ ತುಂಬಾ ದೂರ ಆಗೋಯ್ತು, ಟ್ರಾನ್ಸ್ಪೋರ್ಟೇಷನ್ ತುಂಬಾ ಕಾಸ್ಟ್ಲಿ ಆಗಿ ಅದೇನಂತ ಅನುಕೂಲ ಆಗ್ಲಿಲ್ಲ. ಅದರಿಂದ ಅದನ್ನ ಸಂಪೂರ್ಣ ನಿಲ್ಸ್ಬಿಟ್ಟು ಒಂದು 10-12 ವರ್ಷ ಆಯ್ತು ನಾವು ಕಬ್ಬು ನಿಲ್ಸಿ. ಅಂದ್ರೆ ಕಬ್ಬು ಬೆಳೆಯೋ ಟೈಮಲ್ಲಿ ತಮಗೆ ಬರ್ತಕ್ಕಂತ ಖರ್ಚು ಮತ್ತೆ ಆದಾಯದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇತ್ತು ಅಂತೀರಾ? ಸರ್, ಕಬ್ಬು ನಾವು ಬೆಳೆದಂಗೆ ಸುಮಾರು ನಮ್ದು ಆವರೇಜ್ ಒಂದು ಎಕರೆಗೆ 40 ಟನ್ ಬರ್ತೈತೆ ಸರ್. 40 ಟನ್ ಬಂದ್ರೆ ಒಂದು ಅವತ್ತಿನ ರೇಟ್ ಅಲ್ಲಿ ಒಂದು 80,000 ರೂಪಾಯಿ ಕಬ್ಬು ಆಗೋದು, ಒಂದು 30,000-35,000 ಖರ್ಚಾಗೋದು, 40,000 ರೂಪಾಯಿ ದುಡ್ಡು ಉಳಿಯೋದು ನಮ್ಗೆ. ಹಾಗಾಗಿ ಒಳ್ಳೆ ಬೆಳೆನೆ ಆಗೋದು. ಅಷ್ಟು ನಿಮಗೆ ಲಾಸ್ ಆಗ್ತಿರ್ಲಿಲ್ಲ? ಲಾಸ್ ಏನ್ ಆಗ್ತಿರ್ಲಿಲ್ಲ. ಲಾಸ್ ಆಗ್ತಾ ಇದ್ದಿದ್ದು ಯಾವಾಗ ಅಂತಂದ್ರೆ MPMA ಅವರು ತುಂಬಾ ಪ್ರೆಷರ್ ಅಲ್ಲಿ ಬಂದು ಟೈಮಿಗೆ ಸರಿಯಾಗಿ ಕೊಡದೆ ಚಾನಲ್ ನೀರ್ ನಿಲ್ಸಿದಾಗ, ಸ್ವಲ್ಪ ಅದು ವಾಟರ್ ಓರಿಯೆಂಟೆಡ್ ಪ್ಲಾಂಟ್, ಅದಕ್ಕೆ ನೀರು ಟೈಮ್ ಟೈಮಿಗೆ ಸರಿಯಾಗಿ ಕೊಡದಿದ್ರೆ ಅದು ಸ್ವಲ್ಪ ಬೆಂಡ್ ಆಗಿ ತೂಕ ಕಡಿಮೆ ಆಗೋದು. ಆ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗೋದು ನಮ್ಗೆ. ಕಬ್ಬು ಅಂತ ಬೆಳೆಯೋ ಸಮಯದಲ್ಲಿ ಯಾವ್ದೇ ರೋಗಗಳು ಬರ್ತಿರ್ಲಿಲ್ಲ ಅಂತೀರಾ? ಕಬ್ಬಲ್ಲಿ ಕೊನೆ ಹಂತದಲ್ಲಿ ಈ ವೈಟ್ ಮೈಟ್ಸ್ ಅಂತ ಒಂದು ಶುರು ಆಯ್ತು. ಅದೇನಂತಂದ್ರೆ ಒಂದ್ ಕಡೆ ಇಂದ ಈ ಕ್ಲೋರೋಫಿಲ್ ಅದು ಇದೆಲ್ಲ ತಿಂದ್ಬಿಟ್ಟು ಗರಿಗೆಲ್ಲ ಬೆಳ್ಳಿ ಆಗ್ಬಿಡೋದು. ಅದಕ್ಕೆಲ್ಲ ಸ್ಪ್ರೇಯರ್ಸ್ ಸಿ ಎಲ್ಲ ಹೊಡಿಬೇಕಾಯ್ತು. ಕಬ್ಬಲ್ಲಿ ಹೊಡೆಯೋದು ತುಂಬಾ ಕಷ್ಟ. ಅದರಿಂದ ಸ್ವಲ್ಪ ಕೊನೆಗೆ ಇದು ಹೇಗ್ ಬಂತು ಅಂತ ಗೊತ್ತಾಗಲ್ಲ. ಅದು ಗಾಳಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಗುವಂತ ಕೀಟಗಳು ಬೆಳ್ಳಗಿರ್ತಾ ಇದ್ವಿ, ಎಲೆ ಕೆಳಗಡೆ ಇರ್ತದೆ, ಮೇಲೆ ಸ್ಪ್ರೇ ಮಾಡಿದ್ರು ಎಲೆ ಕೆಳಗಡೆ ಅದು ಸ್ಪ್ರೇ ಬೀಳ್ತಾ ಇರ್ಲಿಲ್ಲ. ಹಾಗಾಗಿ ಕಬ್ಬು ಒಳಗಡೆ ಏನೇ ತಿಂದು ಸುಮಾರು ಅದು ಲಾಸ್ ಆಗೋದು. ಅದರಲ್ಲಿ ತದನಂತರದಲ್ಲಿ ಕಬ್ಬನ್ನ ನಿಲ್ಸಿ ಅಡಕೆಗೆ ಬಂದ್ರಿ. ನಾವು ನೆಕ್ಸ್ಟ್ ಅದನ್ನ ಮಾಡಿದ್ವಿ ಅಂದ್ರೆ ಕ್ರಮೇಣ ಕಬ್ಬೇನು ಅನುಕೂಲ ಆಗಲ್ಲ, ಮತ್ತೆ ಸಾಕ್ಸಕ್ಕೂ ಆಗಲ್ಲ, MPMA ಇಲ್ಲ, ಅದು ಮುಚ್ಚೋಯ್ತು. ಹಾಗಾಗಿ ಕ್ರಮೇಣ 2 ಎಕರೆ 2 ಎಕರೆ 2 ಎಕರೆ ಅಡಕೆ ಕನ್ವರ್ಟ್ ಮಾಡಿದ್ವಿ. ಈ ಅಡಕೆ ಬೆಳಿಬೇಕು ಅಂತ ತಮಗೆ ಯಾವ ರೀತಿ ಬಂದಿದ್ ಮನಸ್ಸಿಗೆ ಆಸಕ್ತಿ? ಬೇರೆ ಎಲ್ಲ ಯೋಚನೆ ಮಾಡಿದ್ವಿ ಸರ್. ನಾವು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತ ನೋಡ್ತಾ ಇದ್ರೆ ಮಲೆನಾಡಲ್ಲಿ ನಾವು ನೋಡಿದ್ವಿ, ಎಲ್ಲಾ ರೈತರು ಸ್ವಲ್ಪ ಅಡಕೆ ಮಾಡಿಕೊಂಡೇ ಇದ್ರು. ಅಲ್ಲಿ ಕಾಫಿ ಮತ್ತು ಭತ್ತ ಮೇಜರ್ ಕ್ರಾಪ್ ಆಗಿದ್ರು ಕೂಡ ಒಳ್ಳೆ ಒಳ್ಳೆಯವರು ಸುಮಾರು ತಗ್ಗು ಪ್ರದೇಶದಲ್ಲಿ ಅಡಕೆ ಮಾಡೇ ಇದ್ರು. ಸೊ ನಮ್ಮ ಸ್ನೇಹಿತರು ಎಲ್ಲ ಮಲೆನಾಡಲ್ಲಿರೋ ಗೌಡರು ಅವರೆಲ್ಲ ಸೇರಿ, ಇಲ್ಲಪ್ಪ ನೀನು ಅಡಕೆಗೆ ಹೋಗು, ಬೇರೆ ಯಾವ ಈ ಪರಿಸ್ಥಿತಿನಲ್ಲಿ ಯಾವ ಬೆಳೆನೂ ನಿಮ್ಗೆ ಅನುಕೂಲ ಆಗಲ್ಲ ಅಂತ ನಮ್ಗೇನು ಸ್ವಲ್ಪ ಮನವೊಲಿಸಿ ಅವರೇ ಸಸಿ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿ ಬಂದು ಸ್ವಲ್ಪ ಟೆಕ್ನಿಕಲ್ ಅಡ್ವೈಸ್ ಕೊಟ್ಟು ನಮ್ಮ ಸ್ನೇಹಿತರು ಮೊದಲೇ ಸ್ಟಾರ್ಟ್ ಮಾಡಿದ್ದು 2 ಎಕರೆ ಅಂತ ಸರ್. ಕಬ್ಬಿನ ಗದ್ದೆನ ಅಡಕೆಗೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಅದೊಂದು ಪದ್ಧತಿಗಳು ಇರ್ತವೆ, ಅಡಕೆಗೆ ಸಡನ್ ಆಗಿ ಹೋಗಕ್ ಆಗಲ್ಲ. ನಿಮಗೆ ಆ ಒಂದು ಮೈಂಡ್ ಸೆಟ್ ಇಂದ ಇದಕ್ಕೆ ಚೇಂಜ್ ಆದ್ರಿ, ಆ ಒಂದು ಭೂಮಿನ ಯಾವ ರೀತಿ ಚೇಂಜ್ ಮಾಡ್ಕೋತಾ ಬಂದ್ರಿ ತಾವು? ಸರ್, ಅದು ಸ್ವಲ್ಪ ನಾನು ಸೈಂಟಿಫಿಕ್ ಆಗಿ ಈಗ ಅಡಕೆ ನಾವು ಕಬ್ಬು ಮಾಡಿದ್ವಲ್ಲ, ಆ ಕಬ್ಬನ್ನ ಗರಿ ತುಂಬಾ ಬಗ್ ಬೀಳತ್ತೆ. ಸುಮಾರು 1 ಅಡಿಯಷ್ಟು ಇಡೀ ತೋಟದ ತುಂಬಾ ಗರಿ ಇರೋದು. ಬೇರೆಯವರೆಲ್ಲ ಅದನ್ನ ಸುಟ್ಬಿಡೋರು. ನಾನು ಅಡಕೆಗೆ ಹೋಗ್ಬೇಕು ಅಂತ ಮನ್ಸು ಮಾಡಿದಾಗ ನಾನು ಗರಿನ ಸುಡಕ್ಕೆ ಹೋಗ್ಲಿಲ್ಲ. ಅದನ್ನ ಹಾಗೆ ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಯೂರಿಯಾ ಮತ್ತೆ ಉಪ್ಪನ್ನ ತಗೊಂಡೋಗಿ ಸಿಂಪರಣೆ ಮಾಡಿ ಜೆಟ್ಟಲ್ಲಿ ನೀರು ಹಾಕ್ತೀವಿ. ಸೊ ಆ ಗರಿ ಎಲ್ಲ ಕೊಳತು, ಸ್ವಲ್ಪ ಗೊಬ್ಬರನೂ ಆಯ್ತು. ಮತ್ತೆ ನೆಕ್ಸ್ಟ್ ನಾವು ಈ ರೋಟ್ವೇಟರ್ ಅಂತ ಹೊಳಿತೀವಿ, ಅದನ್ನ ಹೊಡೆದಾಗ ಅದು ಮಣ್ಣು ಎಲ್ಲ ಮಿಕ್ಸ್ ಆಗಿ ಒಂದು ಲೆವೆಲ್ಗೆ ಬಂತು. ಅದಕ್ಕೆ ನಾವು ಅಡಿಕೆ ಪ್ಲಾಂಟ್ಸ್ ಮಾಡಿದ್ವಿ. ನಿಮ್ಮ ಒಂದು ಅಡಿಕೆ ಇರ್ತಕ್ಕಂಥದ್ದು ಭೂಮಿ ಯಾವ ರೀತಿ ಮಣ್ಣು, ಭೂಮಿ ಯಾವ ರೀತಿ ಒಂದು ಸಮತಟ್ಟಾಗಿದೆಯೋ, ಇಳಿಜಾರಾಗಿದೆಯೋ, ಅದ್ರ ಬಗ್ಗೆ ಸ್ವಲ್ಪ. ನಮ್ಮ ಭೂಮಿ ಇಳಿಜಾರು, ಮರಳು ಮತ್ತು ಕೆಮ್ಮಣ್ಣು ಮಿಶ್ರ ಮಣ್ಣದು. ಅಡಿಕೆಗೆ ಸೂಕ್ತವಾದ ಮಣ್ಣು ಅಂತ ಎಲ್ಲ ನಾವು ಸ್ವಲ್ಪ ಪರೀಕ್ಷೆ ಎಲ್ಲ ಮಾಡಿಸಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಅದನ್ನ ಸಪ್ಲಿಮೆಂಟ್ ಮಾಡಿದ್ವಿ. ನಾವು ಸುಣ್ಣನ ಪ್ರತಿ 2 ವರ್ಷಕ್ಕೆ ಒಂದ್ಸರಿ 1 ಎಕರೆಗೆ ಒಂದು 5-6 ಟನ್ ಸುಣ್ಣ ಹಾಕ್ತೀವಿ. ಸೊ ಅದನ್ನ ಕ್ಯಾಲ್ಸಿಯಂ ಮೇಂಟೈನ್ ಮಾಡ್ತಾ ಇದ್ವಿ. ಮತ್ತೆ ನಾವು ವರ್ಷಕ್ಕೆ 2 ಸರಿ ಗೊಬ್ಬರ ಹಾಕ್ಬೇಕಾದ್ರೆ ಕ್ಯಾಲ್ಸಿಯಂ ನೈಟ್ರೇಟು ಮತ್ತು ಇದು ಸಲ್ಫರ್ ಜಿಂಕ್ ಇಷ್ಟನ್ನು ನಾವು ಸ್ವಲ್ಪ ಒಳ್ಳೆ ಪ್ರಮಾಣದಲ್ಲೇ ಯೂಸ್ ಮಾಡ್ತೇವೆ ಸರ್. ತಮಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಯಾವ ರೀತಿ ಗೊತ್ತಾಯ್ತು? ನಮ್ಗೆ ಸ್ವಲ್ಪ ಐಡಿಯಾ ಇತ್ತಲ್ಲ, ಆಮೇಲೆ ಕೃಷಿ ಇಲಾಖೆಯವರು ಬಂದು ನಮ್ಮನ್ನು ಭೇಟಿ ಮಾಡಿದ್ರು, ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗಲ್ಲ. ನಾವು ಒಂದು ಎರಡು ಮೂರು ಸಾರಿ ಸ್ವಲ್ಪ ಈ ಅಡಿಕೆ ಸೋಲಾದಾಗ ಅವ್ರನ್ನ ಕರ್ಕೊಂಡು ಬಂದು ಪರೀಕ್ಷೆ ಮಾಡಿಸಿದ್ವಿ ಕೃಷಿ ಇಲಾಖೆಯವರು. ಕೃಷಿ ಇಲಾಖೆಯವ್ರ ಸಹಾಯನೂ ತುಂಬಾ ಇದೆ, ಆ ಮಣ್ಣು ಪರೀಕ್ಷೆ ಮಾಡು ಮತ್ತೆ ಅದ್ರ ರಿಸಲ್ಟ್ಸ್ ಎಲ್ಲ ಪ್ರತಿ ವರ್ಷ ನೋಡಿ ಒಂದೊಂದು ತಾಕಲ್ಲಿ ಒಂದೊಂದು ಸರಿ ತೆಗೆದು ಎರಡು ವರ್ಷಕ್ಕೊಂದ್ಸರಿ ನಾವು ಪರೀಕ್ಷೆ ಮಾಡಿಸ್ತಾ ಇರ್ತೀವಿ. ಈಗ ಟೋಟಲ್ ಎಷ್ಟು ಎಕರೆ ಜಮೀನಲ್ಲಿ ತಾವು ಅಡಿಕೆಯನ್ನು ತಾವು ನಾಟಿ ಮಾಡಿರ್ತಕ್ಕಂಥದ್ದು? ಸರ್, ನಾನೀಗ 8 ಎಕರೆಲಿ ಅಡಿಕೆ ಇದೆ ನಮ್ದು. ಪ್ರಾರಂಭದ ದಿನದಲ್ಲಿ ಯಾವ ಅಡಿಕೆನ ತಾವು ಆಯ್ಕೆ ಮಾಡಿಕೊಂಡು? ಅಡಿಕೆ ಸಾಮಾನ್ಯವಾಗಿ ಜಾತಿ ಅಡಿಕೆದು ಒಂದೇ ಜಾತಿ, ಈ ಮಲೆನಾಡು ಅಲ್ಲಿ ಮಂಗಳ ಅಂತ ಏನ್ ಬರುತ್ತೆ ಅದನ್ನ ಬಿಟ್ಟು ಈ ಕಡೆ ನಮ್ಮ ಬಯಲ್ಸೀಮೆಯಲ್ಲಿ ಬರುವಂತ ಅಡಿಕೆ ಎಲ್ಲ ಒಂದೇ ಮಂಗಳ ಅಂತ ಒಂದೇ ಒಂದು, ಅದು ಮಲೆನಾಡಲ್ಲಿ ಬೆಳೆಯುವಂತದ್ದು ಚಾಲಿ ಮಾಡ್ತಾರೆ. ಅದರಲ್ಲಿ ಈ ಭಾಗದಲ್ಲಿ ಇರೋ ಅಡಿಕೆನ ರಾಶಿ ಅಂತ ಹೇಳಿ ನಾವು ಆರೈಕೆ ಮಾಡಿ ಬೇಯಿಸಿ ಒಣಗಿಸಿ ಈ ಅಡಿಕೆ ಮಾಡೋದೇ ಬೇರೆ, ಮಲೆನಾಡಲ್ಲಿ ಕರಾವಳಿಯಲ್ಲಿ ಮಾಡೋ ಅಡಿಕೆನೆ ಬೇರೆ. ಸೊ ನಾವು ಇದೇ ರಾಶಿ ಅಡಿಕೆನೆ ಮಾಡ್ತೀವಿ. ಅಂದ್ರೆ ತಾವು ಅಡಿಕೆನ ಸಸಿ ತಂದಿದ್ದು ಅಥವಾ ತಾವೇ ಮನೆಯಲ್ಲೇ ಗೋಟ್ ಮಾಡಿ ಸಸಿ ಮಾಡ್ಕೊಂಡಿದ್ದಂತ? ನಾವು ಸ್ಟಾರ್ಟ್ ಮಾಡಿದಾಗ ನಾವು ತಕ್ಷಣ ಮಾಡಬೇಕಾಗಿತ್ತು, ಹಾಗಾಗಿ ನಾವು ಬುಕ್ಕಾಂಬುದ್ದಿಯಿಂದ ಸಸಿ ತಂದ್ವಿ. ಸೊ ಬುಕ್ಕಾಂಬುದ್ದಿ ಸಸಿ ಒಳ್ಳೆ ಇದು ಮಾಡ್ತಾರ ಅವರು ಹಳೆ ಮರದಲ್ಲಿ ಅಂತ ಹೇಳಿ. ಮತ್ತೆ ಮುಂದಕ್ಕೆ ನಮ್ಮಲ್ಲಿರೋ ತೋಟಗಳು ನಮ್ ಕಂಡಿರೋ ಸ್ನೇಹಿತರ ತೋಟದಲ್ಲಿ ಮಾರ್ಕ್ ಮಾಡಿ ಅಡಿಕೆ ಮರಗಳನ್ನ ಮಾರ್ಕ್ ಮಾಡಿ ಆ ಅಡಿಕೆ ಮರದ ಗೋಟುಗಳನ್ನೇ ಬೀಳಿಸಿ ನಾವೇ ಸ್ವತಃ ಸಸಿ ಮಾಡ್ಕೊಂಡ್ವಿ. ಸಸಿ ಮಾಡೋ ಐಡಿಯಾ ಯಾವ ತರ ಬಂತು ಸರ್ ನಿಮ್ಗೆ ಅವಾಗ? ಸಾಮಾನ್ಯವಾಗಿ ಆ ಕಡೆ ಈ ಕಡೆ ನೋಡೇ ಬಂತು, ನಮ್ಗಿಂತ ಹಿರಿಯರು ಹಳಬರು ಎಲ್ಲ ಸಸಿ ಮಾಡ್ತಾ ಇದ್ರಲ್ಲ ಅದನ್ನ ನೋಡೇ ನಾವು ಕಲ್ತ್ಕೊಂಡ್ವಿ. ಜೊತೆಗೆ ಸ್ವಲ್ಪ ಏನ್ ಹಾಕ್ಬೇಕು ಹೇಗೆ ಏನು ಎಷ್ಟು ಕೆಜಿ ಮಣ್ಣಲ್ಲಿ ಹಾಕ್ಬೇಕು, 1 ಕೆಜಿ ಉತ್ಮಾನ 2 ಕೆಜಿ ಪ್ಯಾಕೆಟ್ ಉತ್ಮಾನ ಅಂತ ಕೃಷಿ ಇಲಾಖೆ ಸಹಾಯ ಮಾಡಿದ್ರು. ಎಷ್ಟು ಕೆಜಿ ಪ್ಯಾಕೆಟ್ ಮಾಡಿ ಹಾಕಿದ್ರು ತಾವು? ನಾವು 2 ಕೆಜಿ ಪ್ಯಾಕೆಟ್ ಅಲ್ಲಿ ಅಡಿಕೆ ಸಸಿ ಮಾಡಿದ್ವಿ ಸರ್. ಸ್ಟಾರ್ಟ್ ವಿತ್ ಅಡಿಕೆ 2 ಕೆಜಿಯಲ್ಲಿ ಮಾಡಿದ್ವಿ, ಕೊನೆಗೆ ಅದು ನಮ್ದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಉಳಿದಿದ್ದು ನಾವು 1 ಕೆಜಿ ಪ್ಯಾಕೆಟ್ ಅಲ್ಲಿ ಮಾಡಿದ್ವಿ. ಅಂದ್ರೆ ನೀವು ಅಡಿಕೆ ಪ್ರಾರಂಭ ಮಾಡೋ ಸಮಯದಲ್ಲಿ ಅಡಿಕೆಗೆ ಇದೇ ರೇಟ್ ಇರುತ್ತೆ ಅಂತಾನೋ, ಆ ರೇಟ್ ನೋಡಿ ನೀವು ವಾಣಿಜ್ಯಕ್ಕೆ ಬಂದ್ರು ಅಥವಾ ಯಾವ ಒಂದು ಅಂತರದ ಇದು ಮಾಡಿದ್ರು? ಪ್ರಥಮವಾಗಿ ನಾವು ಅಡಿಕೆ ರೇಟು ನಾವು ಮಾಡಿದಾಗ ಅಷ್ಟೇನು ಇರಲಿಲ್ಲ, ಇವಾಗಿನ ರೇಟ್ ಇರಲಿಲ್ಲ, 50% ಇತ್ತು ಇವಾಗಿನ ರೇಟಿಗೆ ಅವಾಗಿನ ರೇಟಿಗೆ ಅಡಿಕೆ 50% ಇತ್ತು. ಬಟ್ ನಾವು ಮನೇಲಿ ನಾನು ಒಬ್ಬಂಟಿಗ, ನಮ್ಮ ತಂದೆ ತಾಯಿ ಮೇಷ್ಟ್ರು, ಹಾಗೆ ಕೆಲಸ ಮಾಡೋರು ಇಲ್ಲದೆ ಈ ಜನ ಕರ್ಕೊಂಡು ಕೆಲಸ ಮಾಡೋದು ಬೇರೆ ಏನೇ ಮಾಡಿದ್ರು ಲೇಬರ್ ಓರಿಯೆಂಟೆಡ್ ಕೃಷಿ. ನಾವು ಸ್ವಂತ ನಿಂತ್ಕೊಂಡು ಮಾಡಿ ನೀರು ಗೀರು ಹಾಯಿಸೋದು ಒಬ್ಬನೇ ಹಾಯಿಸ್ಬಿಡ್ತೀನಿ, ಸ್ಪ್ರಿಂಕ್ಲರ್ ಇದೆ, ಹಾಗಾಗಿ ನಾವೇ ಮಾಡಬಹುದು ಅಂತ ಹೇಳಿ ಈ ಕೆಲಸಗಾರರು ಸಿಗದೇ ಇರೋದ್ರಿಂದ ನನ್ ಜಾಸ್ತಿ ಅಡಿಕೆಗೆ ಹೋಗೋ ಮನಸ್ಸು ಅಂತ ಅದರಿಂದ ನಾನು ಅಡಿಕೆಗೆ ಹೋಗೋದಾಯ್ತು. ಇದು ನಮ್ಮ ಅಡಿಕೆ ರೇಟ್ಗಿಂತ ನಮಗೆ ಸುಲಭವಾಗಿ ಜಮೀನಲ್ಲಿ ಕೆಲಸ ಮಾಡುವಂಥದ್ದು ಮತ್ತೆ ಟೈಮ್ ಟೈಮಿಗೆ ಏನ್ ಜನ ಸಿಗ್ತಾರೆ ಅವ್ರ ಜೊತೆ ಕೆಲಸ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ರೆ ಸಾಕಪ್ಪ ಅನ್ನಂಗಾಗಿತ್ತು. ಹಂಗಾಗಿ ನಾವು ಅಡಿಕೆ ಹೋದ್ವಿ. ಎಷ್ಟು ಹಾಕಿದ್ರಿ ಸರ್ ಎಕರೆಗೆ ಅಡಿಕೆ ಸಸಿಗಳು? 550 ಅಡಿಕೆ ಸಸಿ ಈಗ ಸದ್ಯ ಹಾಕಿದ್ವಿ. ಮೊದ್ಲೇ ಹಾಕಿದ್ವಲ್ಲ ನಾವು 21 ವರ್ಷ ವರ್ಷ ಆಯ್ತು, ಅದರಲ್ಲಿ ಒಳ ಸಸಿನೂ ಕಟ್ತಾ ಇದೀವಿ. ಈಗ ಎಷ್ಟು ಅಡಿ ದಾಯದಲ್ಲಿ? 9 ಅಡಿ ದಾಯ ಅಡಿಕೆ ನಮ್ದು, 9 ಅಡಿ 9 ಅಡಿ 9x9. ಅದ್ರ ಮಧ್ಯ ಒಂದ್ ಲೈನ್ ಅಲ್ಲಿ ನಾವು ಈ ವರ್ಷ ಅಡಿಕೆ ಸಸಿ ಒಳ ಸಸಿ ಕಟ್ಟಿದೀವಿ. ಹಳೆ ಸಸಿಗಳು ಹೋಗ್ಬೋದು? ಅದೊಂದು ಸಾಮಾನ್ಯವಾಗಿ ಈಲ್ಡ್ ಅದು 30-40 ವರ್ಷ ಬರುತ್ತೆ ಅಂತಾರೆ. ಬಟ್ ನಮ್ಮಲ್ಲಿ ಈಗ ಇವೆಲ್ಲ ತುಂಬಾನೇ ಸ್ವಲ್ಪ ಗೊಬ್ಬರ ಅವು ಎಲ್ಲ ಹಾಕೋದ್ರಿಂದ ಒಂದು 30 ಇಯರ್ಸ್ ನಾವು ಇಟ್ಕೊಂಡಿದೀವಿ. ಅದ್ರ ಲೈಫ್ ಸ್ಪ್ಯಾನೇ 30 ಇಯರ್ಸ್ ಈಲ್ಡ್. ಆಮೇಲೆ ಅಡಿಕೆ ಮರ ಏನೂ ಆಗಲ್ಲ, ಬಟ್ ಈಲ್ಡ್ ಬರೋದು ಒಳ್ಳೆ ಈಲ್ಡ್ ಬರೋದು 30 ವರ್ಷದವರೆಗೆ ಅಂತ. ಯಾವೊಂದು ಕೃಷಿ ಪದ್ಧತಿನ ತಾವು ಅನುಸರಿಸಿ ತಾವು ಅಡಿಕೆ ಮಾಡ್ತಾ ಇದ್ದೀರಾ? ಸರ್, ನಾವು ಬಹಳ ಸೈಂಟಿಫಿಕ್ ಆಗಿ ಏನಿಲ್ಲ, ಕ್ರೂಡ್ ಮೆಥಡ್. ನಮ್ಮ ಹಳ್ಳಿಯಲ್ಲಿ ಏನ್ ಆ ಕಡೆ ಈ ಕಡೆ ಮಾಡ್ತಾರೆ ಅದೇ ಮೆಥಡ್ ಉಪಯೋಗಿಸಿ ವರ್ಷಕ್ಕೆ 2 ಸರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ, ವರ್ಷಕ್ಕೆ 1 ಸರಿ ಕೊಟ್ಟಿಗೆ ಗೊಬ್ಬರ, 2 ಸರಿ ಸ್ವಲ್ಪ ಸೀಮೆ ಗೊಬ್ಬರ ಸುಣ್ಣ ಇವೆಲ್ಲ ಹಾಕಿ ಒಳ್ಳೆ ಸ್ವಲ್ಪ ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಮಾಮೂಲಿ ಅಡಿಕೆ ಬೆಳೀತಾ ಇದ್ದೇವೆ. ಬಹಳ ಏನು ಹೈಲಿ ಸೊಫಿಸ್ಟಿಕೇಟೆಡ್ ಏನು ಅಡಿಕೆ ತೋಟ ಅಲ್ಲ ನಮ್ದು, ಮಾಮೂಲಿ ಅಡಿಕೆ ಮಾಡ್ದಂಗೆ ಮಾಡ್ತೀವಿ, ನಾರ್ಮಲ್ ಕೃಷಿ. ಈ ಅಡಿಕೆ ಆದ್ಮೇಲೆ ರೋಗಗಳು ಕೀಟಗಳು ಕೆಲವೆಲ್ಲ ಈಗ ಬರ್ತಾ ಇದಾವೆ ಇತ್ತೀಚಿನ ದಿನದಲ್ಲಿ, ಅದ್ರ ನಿರ್ವಹಣೆಗಳನ್ನೆಲ್ಲ ಯಾವ ತರ ಮಾಡ್ತಾ ಇದ್ರ? ಈಗ ಅದೇ ಆತಂಕ ನಮ್ಗೆ. ಈಗ ಸದ್ಯಕ್ಕೆ ಏನಾಗಿದೆ ಅಂತಂದ್ರೆ ಮಲೆನಾಡಲ್ಲೆಲ್ಲ ಸ್ವಲ್ಪ ಈ ಯೆಲ್ಲೋ ಫೀವರ್ ಅಂತ ಶುರು ಆಗಿದೆ, ಸುಮಾರು ಗಿಡಗಳು ಯೆಲ್ಲೋ ಫೀವರ್ ಇಂದ ಆ ಕಡೆ ಹೋಗಿದೆ, ಅದ್ ನಮ್ ಕಡೆ ಇನ್ನೂ ಬಂದಿಲ್ಲ. ನಮ್ ಕಡೆ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಈ ಅಡಿಕೆಗೆ ಸ್ವಲ್ಪ ಈ ಕೀಟಗಳು ಅವೆಲ್ಲ ತಗೊಳ್ಕೊಂಡು ಡ್ರಾಪಿಂಗ್ ಜಾಸ್ತಿ ಆಗ್ತಾ ಇದೆ. ಅಡಿಕೆ ಇನ್ನು ಸಣ್ಣದಿದ್ದಾಗಲೇ ಬಿದ್ದ್ಬಿಡೋದು, ಅದಕ್ಕೆ ನಾವು ಉದುರೋದು, ಇದು ನಮ್ಗೆ ತುಂಬಾ ಲಾಸ್. ಒಂದೊಂದು ಅಡಿಕೆ ಮರದ ಕೆಳಗಡೆ ಸುಮಾರು ಸಣ್ಣ ಸಣ್ಣ ಸಣ್ಣ ಅಡಿಕೆ ಬಿದ್ದಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ಸ್ಪ್ರೇಯಿಂಗ್ ತಗೊಳ್ಬೇಕಾಗಿದೆ. ಒಂದು ವರ್ಷಕ್ಕೆ ಎರಡು ಸರಿ ಸ್ಪ್ರೇ ಮಾಡಲೇಬೇಕಾಗಿದೆ ಇವತ್ತಿನ ಪರಿಸ್ಥಿತಿನಲ್ಲಿ. ಅದರಿಂದ ಸ್ವಲ್ಪ ಅವಾಯ್ಡೂ ಆಗಿದೆ. ಅದು ಸಿ ಓ ಸಿ ಮತ್ತೆ ಬೇರೆ ಕೃಷಿ ಇಲಾಖೆಯವರು ಏನು ನಮಗೆ ರೆಕಮೆಂಡ್ ಮಾಡ್ತಾರೆ, ಸಬ್ಸಿಡೈಸ್ಡ್ ಔಷಧಿಗಳು ಕೊಡ್ತಾರ ಅವರು, ಅದನ್ನೆಲ್ಲ ಯೂಸ್ ಮಾಡಿ ಸ್ವಲ್ಪ ಬೇವಿನ ಹಿಂಡಿ ಯೂಸ್ ಮಾಡಿ ಅದನ್ನು ಮಾಡ್ತೀವಿ. ಬೇವಿನ ಹಿಂಡಿ ಯೂಸ್ ಮಾಡ್ತೀವಿ ನಾವು ಕೆಳಗೆ ಮತ್ತು ಸ್ಪ್ರೇಯರಿಗೆ. ಕಳೆಗಳ ನಿರ್ವಹಣೆ ಬಗ್ಗೆ, ಕಳೆ ನಿರ್ವಹಣೆ ನಮ್ಮಲ್ಲಿ ಈ ಭಾಗದಲ್ಲಿ ಮಲೆನಾಡಲ್ಲಿ ಕಳೆನೇ ಬಹಳ ಪ್ರಾಬ್ಲಮ್. ಅಡಿಕೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದೊಂದ್ ಸರಿ ಏನಾಗತ್ತೆ ಅಂದ್ರೆ ಒಳಗಡೆ ಓಡಾಡಕ್ಕೂ ಆಗಲ್ಲ ಅಷ್ಟು ಕಳೆ ಆಗತ್ತೆ. ಹಾಗಾಗಿ ಜೀರೋ ಕಲ್ಟಿವೇಶನ್ ಮಾಡ್ತಾ ಇರೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಮಿಷಿನ್ ಬಂದಿದಾವೆ ಅದರಲ್ಲಿ ವೀಡಿಂಗ್ ಮಾಡ್ತಾರೆ. ಅದು ಬಿಟ್ರೆ ನಾವು ಒಂದ್ ವರ್ಷಕ್ಕೆ ಎರಡ್ ಸರಿ ಈ ಕಲ್ಟಿವೇಟರ್ ಇದು ಏನ್ ಹೇಳ್ತಾರೆ ಅದಕ್ಕೆ ರೋಟೋವೇಟರ್ ಹೊಡಿತೀವಿ. ಸ್ವಲ್ಪ ಮಿಲ್ಚಿಂಗು ಆಗತ್ತೆ ಸ್ವಲ್ಪ. ಹಾಗಾಗಿ ಡೀಪ್ ಕಲ್ಟಿವೇಶನ್ ಮಾಡ್ಲೂಬಾರ್ದು, ನಾವು ಮಾಡೋದು ಇಲ್ಲ. ಅದೇನೊಂದ್ ಎರಡು ಇಂಚ್ ಮಾತ್ರ ಹೋಗುತ್ತೆ ರೋಟೋವೇಟರ್. ಸೊ ವರ್ಷಕ್ಕೆ ಎರಡ್ ಸರಿ ಅದನ್ನ ಮಾಡಿ ಕಳೆ ಅವಾಯ್ಡ್ ಮಾಡ್ತೀವಿ. ಒಟ್ಟಲ್ಲಿ ತಾವು ಬೆಳೆದಂತಹ ಒಂದು ಅಡಿಕೆ ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಈಗ ಅಡಿಕೆ ಕುಯ್ತೀವಿ, ಈಗ ಕೊನೆ ಕುಯ್ಲಿದೆ ನಮ್ದು, ಮೂರ್ ಕುಯ್ಲ್ ಆಯ್ತು, ಇನ್ನೊಂದ್ ಕುಯ್ಲ್ ಇದೆ. ಆ ಕುಯ್ಲ್ ಆದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಡಯನ್ಚ ಹಾಕ್ಬಿಡ್ತೀವಿ. ಆ ಡಯನ್ಚ ಹಾಕಿದ್ರೆ ಏನಾಗುತ್ತೆ, ಅದು ಒಳಗಡೆನೆ ಸ್ವಲ್ಪ ನೈಟ್ರೋಜನ್ ಪ್ರೊಡ್ಯೂಸ್ ಮಾಡಿ ಮತ್ತೆ ನೆಲಾನು ತಂಪಾಗಿರುತ್ತೆ. ನೆಕ್ಸ್ಟ್ ಮೂರ್ ತಿಂಗಳಾದ್ಮೇಲೆ ಅದನ್ನ ಕೊಚ್ಚಿ ಬಡ್ಡೆಗೆಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಗೊಬ್ಬರ ಹಾಕಿ ಅದನ್ನ ಮೇಜರ್ ಆಗಿ ನಾವು ಮಾಡುವಂತ ಕೆಲಸ. ಅಂದ್ರೆ ಇತ್ತೀಚೆಗೆ ಕೃಷಿ ಇಲಾಖೆ ಅವರು ವೆಲ್ವೆಟ್ ಬೀನ್ಸ್ ಅನ್ನು ಕೊಡ್ತಾ ಇದಾರೆ ತಮ್ಮ ಒಂದಿದನ್ನು, ಅದನ್ನ ಏನು ಪ್ರಯತ್ನ ಮಾಡ್ತಾರೆ? ಈ ಸರಿ ಅದನ್ನ ನಾವು ಇಂಡೆಂಟ್ ಹಾಕ್ಸಿದೀವಿ. ಅದನ್ನ ತಗೊಂಡು ಇಲ್ಲಿವರೆಗೆ ನಾವು ಡೈನ್ಚ ಯೂಸ್ ಮಾಡ್ತಾ ಇದ್ವಿ. ಮೊದ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಈ ಸೋಯಾಬೀನು ಮತ್ತೆ ಅವೆಲ್ಲ ಸುಮ್ನೆ ಲೀಫಿ ಪ್ಲಾಂಟ್ಸ್ ಏನಿದೆ ಅದನ್ನ ಮಾಡ್ತಾ ಇದ್ವಿ. ಈಗ ಅದನ್ನ ನಮ್ಮ ಕೃಷಿ ಇಲಾಖೆಯವರು ಈ ಸರಿ ಮಾಡಿದ್ದಾರೆ, ಸಿಗ್ತಾ ಇಲ್ಲ. ಅದು ಸ್ವಲ್ಪ ಅದೊಂದ್ ಬಗ್ಗೆ ಸ್ವಲ್ಪ ಸರ್ಕಾರನ ಎಚ್ಚೆತ್ಕೊಂಡು ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಎಲ್ಲಾ ಅಡಿಕೆ ಬೆಳೆಗಾರರಿಗೆ ಅದನ್ನ ಕೊಡ್ಲೇಬೇಕು, ಕೊಟ್ರೆ ಬಹಳ ಅನುಕೂಲ ಇದೆ. ನಮ್ಗೆ ಇನ್ನೂ ಸಿಕ್ಕಿಲ್ಲ ಅದು. ತೆಂಗಿನ ಬಗ್ಗೆ ಹೇಳೋದಾದ್ರೆ ತೆಂಗು ನಮ್ ತುಂಬಾ ಕಡಿಮೆ ಇದೆ. ಇದ್ರ ಜೊತೆಗೆ ಅದು ಕೃಷಿಗೇನು ಅಂತ ನಮ್ಗೇನು ವ್ಯತ್ಯಾಸ ಕಾಣಲ್ಲ. ತೆಂಗಿಗೆ ಅಲ್ಲಿ ಬೀಳು ಬಿದ್ದಿರೋ ಗರಿ ಮತ್ತೆ ಏನಿದೆ ಅದ್ರೆಲ್ಲ ತಂದು ಅದು ಗುಣಿ ಮಾಡಿ ಆ ತೆಂಗಿಗೆ ಹಾಕ್ತಿವಿ. ತೆಂಗಿಗಾಗಿ ಏನು ವಿಶೇಷ ಕೆಲಸ ಏನಿಲ್ಲ. ತೆಂಗು ನಮ್ಗೆ ಒಂದ್ ಸೈಡ್ ಕ್ರಾಪ್ ಆಗಿದೆ, ಮೇಜರ್ ಕ್ರಾಪ್ ಅಡಿಕೆ. ಎಷ್ಟು ಗಿಡಗಳಿದಾವ ತೆಂಗು? ತೆಂಗು ಒಂದು 70-75 ಗಿಡ ಇದೆ ಬೌಂಡ್ರಿನಲ್ಲಿ, ಬೌಂಡ್ರಿಯಲ್ಲಿ ಇದೆ. ಎಳ್ನೀರ್ ಕೊಡ್ತೀರಾ ಅಥವಾ ಕಾಯಿ ಮಾಡಿ ಹಾಕೋದು? ಇಲ್ಲ, ನಾವು ಕಾಯಿ ಮಾಡಿ ಹಾಕ್ತಿವಿ. ನಾವು ಸ್ವಂತಕ್ಕೆ ಉಪಯೋಗಿಸ್ತೀವಿ ಮತ್ತೆ ಕೊಬ್ಬರಿ ಎಣ್ಣೆಗೆ ಉಪಯೋಗಿಸ್ತೀವಿ. ಅದು ಕೊಬ್ಬರಿ ಮಾಡ್ಬಿಡ್ತೀವಿ ಅಷ್ಟೇ, ನಮ್ಗೆ ಸರಿ ಆಗುತ್ತೆ. ನಾವು ಕೊಬ್ಬರಿ ಎಣ್ಣೆನೆ ಉಪಯೋಗಿಸೋದು. ಬಾಳೆ? ಬಾಳೆ ಮೊದ್ಲೇ ಹಾಕಿದ್ವಿ, ಒಂದ್ ಎರಡು ಎಕರೆ ಹಾಕಿದ್ವಿ. ಬಾಳೆ ರೇಟ್ ತುಂಬಾ ಫ್ಲಕ್ಚುಯೇಟ್ ಆಗತ್ತೆ. ನಾವು ಹಾಕಿ ನಮ್ದು ಬೆಳೆ ಬಂದಾಗ ಕೆಜಿಗೆ 10-12 ರೂಪಾಯಿ ಆಗತ್ತೆ. ಇವತ್ತು ಅದು ಒಂದ್ ಕೆಜಿಗೆ 60-70 ರೂಪಾಯಿ ಇದೆ. ಬಾಳೆ ತುಂಬಾ, ಅದೇನಂತಂದ್ರೆ ಇದೇ ಸಪ್ಲೈ ಡಿಮ್ಯಾಂಡ್ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿ, ಸಪ್ಲೈ ಕಡಿಮೆ ಡಿಮ್ಯಾಂಡ್ ಜಾಸ್ತಿ ಆದಾಗ. ಹಾಗಾಗಿ ಅದೇನೋ ಎರಡ್ ಮೂರ್ ಸರಿ ನಾವು ಹಾಕಿದ್ರು ನಮ್ ಗ್ರಹಚಾರನ ಏನೋ ನಮ್ಗೆ ಒಳ್ಳೆ ಬೆಳೆ ಸಿಗ್ಲೇ ಇಲ್ಲ. ಹಾಗಾಗಿ ಸುಮ್ನೆ ಸ್ವಲ್ಪ ಅಲ್ಲಲ್ಲೇ ಒಂದ್ ಸ್ವಲ್ಪ ತಂಪಿರಲಿ ತೋಟ ಅಂತ ಹೇಳಿ ಬಾಳೆ ಬಿಟ್ಟಿದೀವಿ. ಹಾಗಾಗಿ 1 ಎಕರೆ ಅಷ್ಟು ಬಾಳೆ ಇದೆ. ಮೆಣಸು ನಮ್ಮ ಸ್ನೇಹಿತರೊಬ್ರು ಮಲೆನಾಡಿಂದ ಕೊಟ್ಟು ಕಳ್ಸಿದ್ರು ಬಾಳೆಹನ್ನೂರಿಂದ, ಅದನ್ನ ಹಾಕಿದೀವಿ. ಅದ್ ಈಗೀಗ ಈಲ್ಡ್ ಬರ್ತಾ ಇದೆ ಸರ್, ಇವಾಗ ಈಲ್ಡ್ ಶುರು ಆಗಿದೆ. ನೆನ್ನೆ ಒಂದ್ 2-3 ಕೆಜಿ ಕುಯ್ಕೊಂಡು ಬಂದೆ ನಾನು, 2-3 ಕೆಜಿ ಸಿಕ್ಕಿದೆ ಈಗ. ರೇಟ್ ಹೇಗಿದೆ ಅದ್ರದ್ದು? ಅದ್ ನಾವು ಇನ್ನೂ ಮಾರ್ಕೆಟಿಂಗ್ ಹೋಗ್ಲಿಲ್ಲ. ಆ ಕಡೆ ಎಲ್ಲ ಕೇಳಿದಾಗ 300-400 ರೂಪಾಯಿವರೆಗೂ ಇದೆ. ಎಲ್ಲ ಇದು ಸಂಸ್ಕರಣೆ ಮಾಡಿರೋಂತ ಕಾಳು ಮೆಣಸು, ಬ್ಲಾಕ್ ಗೋಲ್ಡ್ ಅಂತಾನೆ ಇದೆ ಅದು. ಬಟ್ ನಮ್ಮಲ್ಲಿ ಏನಾಗತ್ತಂದ್ರೆ ಈ ಇನ್ನೂ ಅದು ಸರಿಯಾಗಿ ಕೃಷಿ ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಜನರಿಗೆ ಮಾಹಿತಿ ಇಲ್ಲ. ಒಳ್ಳೆ ಇಂಟರ್ ಕ್ರಾಪ್, ಒಳ್ಳೆ ಇಂಟರ್ ಕ್ರಾಪ್ ಅದು. ಅದೇನಂತಂದ್ರೆ ಅದನ್ನ ನಾವು ಬಳಸ್ಕೊಂಡು ಚೆನ್ನಾಗಿದೆ. ನಾವು ಸುಮ್ನೆ ಸ್ಯಾಂಪಲ್ ಹಾಕಿರೋದು, ಈಗ 2-3 ಕೆಜಿ ನಾವು ಸ್ಟಾರ್ಟ್ ಮಾಡಿದೀವಿ ಸರ್. ಈಗ ಅಡಿಕೆ ಮಾಡ್ತಾ ಇದ್ದೀರಾ, ಮುಂದೆ ಕೂಡ ಇದೇ ಬೆಲೆ ಇರಲ್ಲ, ಏನ್ ಮಾಡ್ಕೊಂಡಿದ್ದೀರಾ ಮುಂದಿನ ಒಂದಿದಕ್ಕೆ? ಈಗ ಸದ್ಯಕ್ಕೆ ಅದಕ್ಕೆ ನಾವು ತಗೊಂಡಿದೀವಿ ಅಡಿಕೆನೆ ಈಗ ಮೇಜರ್ ನಮ್ಗೆ. ಬೇರೆ ಬೆಳೆಗಳು ಮಾಡಕ್ಕೆ ಈಗ ನಾವು ನೆಕ್ಸ್ಟ್ ಸ್ವಲ್ಪ ಕೋಕೋ ಮಾಡೋಣ ಅಂತ ಇದ್ದೀನಿ ಸರ್ ನಾನು ಒಳಗಡೆ. ಅದೆಲ್ಲ ಸ್ವಲ್ಪ ನಾವು ಮೊನ್ನೆ ಇದಕ್ ಹೋದಾಗ, ಮಂಗಳೂರಿಗೆ ಹೋದಾಗ ಕೋಕೋ ಬೋರ್ಡ್ ಅಂತ ಇದೆ ಅವ್ರಿಗೆ ಹೋಗಿ ಅದೆಲ್ಲ ಕನ್ಸಲ್ಟ್ ಮಾಡಿದೀವಿ. ನಿಮ್ಗೆ ಆಲ್ಟರ್ನೇಟ್ ಕ್ರಾಪ್ ಈಗಲೇ ಯೋಚನೆ ಮಾಡ್ಕೊಳ್ಳಿ, ಅಡಿಕೆ ಹೀಗೇ ನಿಲ್ಲತ್ತೆ ಅಡಿಕೆ ಅಂತ ನಿಮಗೂ ನಾವೇ ಖಾತ್ರಿ ಕೊಡಲ್ಲ. ಸೊ ನೀವು ಇಂಟರ್ ಕ್ರಾಪಿಗೆ ಹೋದ್ರೆ ಒಳ್ಳೇದು. ಅದು ನನಗನ್ಸಿದ್ದು ನಮ್ಮಲ್ಲಿ ಕಾಫಿ ಆಗಲ್ಲ, ಹಾಗಾಗಿ ಕೋಕೋ ಉತ್ತಮ ಅಂತ ಅನಿಸಿದೆ ನನಗೆ. ನೋಡೋಣ, ಸ್ಯಾಂಪಲ್ ಆಗಿ 1 ಎಕರೆ ಕೋಕೋ ಮಾಡೋಣ ಅಂತ ಇದ್ದೀನಿ ಸರ್ ನೆಕ್ಸ್ಟ್. ಬಟ್ ನಿಮ್ಮ ಭಾಗದಲ್ಲಿ ಕೆಲವರೆಲ್ಲ ಕಾಫಿ ಹಾಕಿರೋದನ್ನ ನೋಡಿದೀವಿ, ಬಟ್ ನೀವು ಕೋಕೋನ ಟ್ರೈ ಮಾಡ್ತೀನಿ ಅಂತೀರಾ, ಯಾವ ಒಂದು ಆಧಾರದ ಮೇಲೆ, ಯಾವ ಒಂದು ಧೈರ್ಯದ ಮೇಲೆ? ನನಗೆ ಕೋಕೋ ಬೋರ್ಡ್ನವರು ಅವ್ರ ಇಲ್ಲಿನ ಟೆಂಪರೇಚರು, ಇಲ್ಲಿನ ರೈನ್ಫಾಲ್ ಸಿಸ್ಟಮ್ಮು ಇವೆಲ್ಲ ನೋಡಿ ಕೋಕೋ ನಿಮ್ಮಲ್ಲಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಬರೋಸಲ್ಲ ಸ್ಯಾಂಪಲ್ ಆಗಿ ಮಾಡೋಣ ಅಂತ. ಪೂರ್ತಿ 8 ಎಕರೆನೂ ಮಾಡಲ್ಲ ನಾನು, ಟು ಸ್ಟಾರ್ಟ್ ವಿತ್ 1/2 ಎಕರೆನೋ 1 ಎಕರೆನೋ ಹೇಳಿದ್ದೀನಿ. ನಾನು 500 ಸೊಸಿಗೆ ಹೇಳಿದ್ದೀನಿ, ಅದನ್ನ ಮಾಡ್ತೀನಿ. ಬಟ್ ನಾನು ಕಾಳು ಮೆಣಸಿಗೆ ಹೋಗೋದೇ ಉತ್ತಮ ಅಂತ ಕಾಣಿಸುತ್ತೆ. ಕಾಳು ಮೆಣಸೆ ಉತ್ತಮ ನಮ್ಗೆ. ಖರ್ಚಿನ ಬಗ್ಗೆ ಹೇಳೋದಾದ್ರೆ ಟೋಟಲ್ ನಮ್ಗೆ ಅಡಿಕೆ ಏನಾಗಿದೆ ಅಂತಂದ್ರೆ ಈಗ ಖರ್ಚು ಜಾಸ್ತಿನೇ. ಈ ಹೋದ ವರ್ಷಕ್ಕಿಂತ ಪ್ರತಿ ವರ್ಷ 20-25% ಅಡಿಕೆ ಖರ್ಚು ಜಾಸ್ತಿನೇ ಆಗ್ತದೆ, ಇನ್ಕ್ಲೂಡಿಂಗ್ ಮೆನ್ಯೂರ್ ಗೊಬ್ಬರನು ಸೇರ್ಕೊಂಡು. ಮೊದಲೆಲ್ಲ ನಾವು ಒಂದು ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು 5,000 ರೂಪಾಯಿ ಕೊಡ್ತಾ ಇದ್ವಿ. ಇವತ್ತು 10,000 ರೂಪಾಯಿ ಕೊಟ್ಟರು ಕೊಟ್ಟಿಗೆ ಗೊಬ್ಬರ ಸಿಗಲ್ಲ. ಯಾಕಂದ್ರೆ ನೀವು ನೋಡ್ತಿರಲ್ಲ, ದನಗಳೇ ಇಲ್ಲ. ಹಾಗಾಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಅದ್ರ ಬದಲು ಈಗ ಕೆಲವು ರೈತರುಗಳೆಲ್ಲ ಕೋಳಿ ಗೊಬ್ಬರಕ್ಕೆ ಹೋಗ್ತಿದ್ದಾರೆ. ತಮಿಳ್ನಾಡಿಂದ ಅದು ಬರ್ತಾ ಇದೆ. ನಾವು ಮೊನ್ನೆ ನಾವು ಇದರಿಂದ ಚಾಮರಾಜಪೇಟೆಯಿಂದ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ್ನು ತರಿಸಿದ್ವಿ. ಹಾಗಾಗಿ ಗೊಬ್ಬರ ಮತ್ತು ಲೇಬರ್ ಮೊದಲೆಲ್ಲ ನಾವು ಆಚೆ ವರ್ಷ ಎಲ್ಲ ನಾವು 300 ರೂಪಾಯಿ ಕೊಡ್ತಾಯಿದ್ವಿ ಗಂಡಾಳಿಗೆ. ಈಗ 600 ರೂಪಾಯಿ ಕೊಟ್ಟರು ಜನ ಸಿಗಲ್ಲ. ಹಾಗಾಗಿ ಆ ಲೇಬರ್ ಪ್ರಾಬ್ಲಮ್ ಅವೆಲ್ಲ ಸೇರಿ ಏನಾಗುತ್ತೆ, ಬೇರೆ ಎಲ್ಲ ಕೃಷಿಗಿಂತ ಇವತ್ತಿನ ರೇಟಲ್ಲಿ ಅಡಿಕೆ ಉತ್ತಮ ಅನಿಸ್ತಾಯಿದೆ. ಹಸು ಕೂಡ ಸಾಕಿದ್ದೀನಿ ಅಂತ ಹೇಳಿದ್ರಿ. ಹಸು ಅವೆಲ್ಲ ಏನು ಮನೆ ಹಾಲಿಗೆ, ಅದ್ರ ಜೊತೆಗೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಆಗುತ್ತೆ. ಅದು ಅಷ್ಟೇ. ಅದೇನಪ್ಪ ಅಂತಂದ್ರೆ ಅದಕ್ಕೆಲ್ಲ ನಾವು ಈ ಲೋಕಲ್ ಹಸುಗಳು ಇರೋದು ನಮ್ಮ ಹತ್ರ, ಈಗ ಅವಲ್ಲೇ ಮೇಯ್ಕೊಂಡು ಬರ್ತವೆ. ಈಗ ಎಲ್ಲಾ ಕಡೆ ತೋಟ ತುಟಿಕೆ ಆಗಿರೋದ್ರಿಂದ ಮೇವು ಸಿಗಲ್ಲ ಅವಕ್ಕೆ. ಅದಕ್ಕೆ ನಾವು ಸ್ವಲ್ಪ ಮೇವು ಹಾಕೊಂಡಿದೀವಿ. ಈಗ ನಾವೇ ಹಾಕಿ ಮನೆಯಲ್ಲೇ ಕಟ್ಟಿ ಮಾಡ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಸಿಂಧಿ ಹಸುಗಳು ಸ್ವಲ್ಪ ಈ ಕ್ರಾಸ್ ಬ್ರೀಡ್ ಹಸುಗಳನ್ನು ಮಾಡಿದ್ರೆ ಒಳ್ಳೇದು ಅಂತ ಜನ ಹುಡುಕ್ತಾ ಇದೀವಿ. ಜನ ಸಿಕ್ಕಿದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಒಂದು 10 ಹಸು ಕಟ್ಟಬೇಕು ಅಂತ ಇದೆ ಸರ್. ಮುಂದೆ ಬೆಳೀತಕ್ಕಂಥ ರೈತರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಕಾರ್ಯಕ್ರಮದ ಮುಖಾಂತರವಾಗಿ? ದಯಮಾಡಿ ಅಡಿಕೆಗೆ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು. ಯಾಕೆಂತಂದ್ರೆ ಈ 2 ವರ್ಷ, ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ಹೋದ ವರ್ಷ ನಾನು ನೋಡಿದ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ನಮ್ಮ ಭಾಗದಿಂದ ಬಯಲುಸೀಮೆಗೆ ತುಮಕೂರು ಆಗಿರ್ಬೋದು, ಕುಣಗಲ್ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, 1 ಕೋಟಿ ಸಸಿ ಹೋಗಿದೆ. 1 ಕೋಟಿ ಅವೆಲ್ಲ ಎಲ್ಲಿ ಹೋಗಿದೆ? ಎಲ್ಲ ಗುಡ್ಡಗಾಡು ಬಯಲುಸೀಮೆ. ಏನು ಅಡಿಕೆ ರೇಟ್ 50,000 ಇದೆ, 40,000 ಇದೆ ಅಂತ ಅಲ್ಲಿ ತಗೊಂಡು ಹಾಕಿದ್ದಾರೆ. ಅದರಲ್ಲಿ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅಂತ ಅವರಿಗೂ ಗೊತ್ತಿಲ್ಲ. ಅಥವಾ ಈ ರೇಟೇ ಇರುತ್ತೆ ಅಂತ. ಸೊ ಕೃಷಿ ಇಲಾಖೆ ಪ್ರಕಾರನೇ ಪ್ರತಿ ವರ್ಷ 10-20% ಪ್ಲಾಂಟೆಡ್ ಏರಿಯಾ ಜಾಸ್ತಿ ಆಗ್ತಾ ಇದೆ. ಸೊ ಅವಾಗ ಹೆಂಗಾಗತ್ತೆ? ಈ ವರ್ಷ ನೋಡಿ ನಮ್ಗೆ ಏನಾಗಿದೆ ಅಂದ್ರೆ ಹೋದ ವರ್ಷಕ್ಕಿಂತ 30% ಈಲ್ಡ್ ಕಡಿಮೆ ಇದೆ ಈಗಲೇ. ಯಾಕೆಂದ್ರೆ ವಾತಾವರಣದ ಮಳೆ ಮತ್ತೆ ಅಕಾಲಿಕ ಮಳೆನೂ ಆಯ್ತು, ಸಕಾಲಕ್ಕೆ ಮಳೆ ಆಗ್ಲಿಲ್ಲ. ಯಾವಾಗ ಮಳೆ ಆಗ್ಬೇಕಾಯ್ತು ಅವಾಗ ಆಗ್ಲಿಲ್ಲ, ಆಗ್ಬಾರ್ದ ಟೈಮಲ್ಲಿ ಆಯ್ತು, ಫ್ಲೋರಿಂಗ್ ಟೈಮಲ್ಲಿ ಆಯ್ತು, ಆ ಫ್ಲೋರಿಂಗ್ ಟೈಮಲ್ಲಿ ಡ್ರಾಪಿಂಗ್ ಆಯ್ತು. ಹಿಂಗಾಗಿ 30% ಈಲ್ಡ್ ಕಡಿಮೆ ಇದೆ. ಸೊ ನಾವು ಅಡಿಕೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರಿ ಇರ್ಬೋದು, ಇನ್ ಬರೋ ದಿನಗಳಲ್ಲಿ ಫ್ಯೂಚರ್ ಅಲ್ಲಿ ಅಡಿಕೆ ಬಹಳ ನಾವು ಅದಕ್ಕೆ ಅವಲಂಬಿಸ್ಕೊಳ್ಳೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ವಿವಿಧ ಬೆಳೆಗಳನ್ನ ಬೆಳೆದು ತಾವು ಗಳಿಸಬೇಕು ಆದಾಯ. ಯಾವುದೇ ಅಡಿಕೆ ತೋಟ ಅಡಿಕೆನೂ ಇರಲಿ ಬೇಡ ಅಂತ ಹೇಳಲ್ಲ. ಈಗ ನನ್ನ ನಾನೇ ತಪ್ಪು ಮಾಡಿರೋದು ನಾನೇನಂದ್ರೆ 8 ಎಕರೆ ಅಡಿಕೆ ಮಾಡಿಬಿಟ್ಟಿದ್ದೀನಿ. ಬಟ್ ನಾನು ಅದನ್ನು ಕ್ರಮೇಣ ಸ್ವಲ್ಪ 2 ಎಕರೆ ಅಡಿಕೆ, 2 ಎಕರೆ ಇನ್ನೊಂದು ಬೇರೆ ಯಾವ್ದಾದ್ರು ಈ ರೀತಿ ಬಾಳೆನೆ ಸಂಪೂರ್ಣ ಪ್ಯೂರ್ಲಿ ಬಾಳೆನೆ 2 ಎಕರೆ ಈ ರೀತಿ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿತ್ತೇನೋ ಅನಿಸ್ತಾ ಇದೆ ನನಗೆ. ಈಗ ನೆಕ್ಸ್ಟ್ ಏನಾದರೂ ಹಂಗಾದ್ರೆ ಅದೇ ಥರ ಮಾಡಬೇಕಾಗತ್ತೆ. ಅಡಿಕೆ ನಾವು ಬಹಳ ದಿನ ಅದ್ರ ಮೇಲೆ ಅವಲಂಬನೆ ಮಾಡ್ಕೊಳ್ಳೋದು ನನ್ನ ಅನುಭವದಲ್ಲಿ ಅದು ಸರಿ ಕಾಣ್ತಾ ಇಲ್ಲ. ಆಮೇಲೆ ಏನಾಗಿದೆ ಅಂದ್ರೆ ರೋಗ ಜಾಸ್ತಿ ಆಗಿರೋದ್ರಿಂದ 500 ಸಸಿಗೆ 10% ಸಸಿ ಪ್ರತಿ ವರ್ಷ ಹೋಗ್ತಾ ಇದೆ. ಸೊ ನಾವು ಈಗ 25 ವರ್ಷ ಬೆಳೆದು ಈಗ ಮತ್ತೆ ಸಸಿ ಹೋದ್ಮೇಲೆ ಈಗ ಸಸಿ ನೆಟ್ಟರೆ ಅದಿನ್ ಬೀಳ್ ಬರೋದು ನಾವೇ ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಏನಾಗಿದೆ ಅಂದ್ರೆ ನಾವು ಅಷ್ಟು ರೋಗ ಕಂಟ್ರೋಲ್ ಮಾಡೋಕೆ ಬಹಳ ಮೇಲೆ ಹೋದ್ರೆ ಸ್ಪ್ರೇಯಿಂಗ್ ಸರಿ ಆಗಲ್ಲ. ಮಲೆನಾಡಲ್ಲಿ ಮಾಡ್ತಾರೆ ಅವರು ಮೈಲ್ ತುತ್ತು ಅವೆಲ್ಲ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೆಲವರಿಗೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಅಡಿಕ್ಟ್ ಆಗಿಬಿಡುತ್ತೆ, ಅದು ಒಂದಿದೆ ಭಯ. ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಪ್ರತಿ ವರ್ಷ 2 ಸರಿ ಸ್ಪ್ರೇ ಕೊಡಲೇಬೇಕಾಗತ್ತೆ. ಸೊ ಅದರಿಂದ ಕೆಲವು ರೈತರು ಬೇಡ ನೋಡೋಣ ನೋಡೋಣ ಕೆಳಗೆ ಹಾಕೋಣ ಗೊಬ್ಬರ ಔಷಧಿ ಎಲ್ಲ ಕೆಳಗೆ ಹಾಕೋಣ ಅಂತ ಎಲ್ಲ ಈಗೆಲ್ಲ ಹೊಸ ಔಷಧಿಗಳು ರೂಟ್ ಫೀಡಿಂಗ್ ಮಾಡುವಂತ ಔಷಧಿಗಳು ಬಂದಿದೆ. ಆ ರೂಟ್ ಫೀಡರ್ ಸರ್ ಮಾಡೋದು ಒಳ್ಳೇದು. ಒಳ್ಳೇದು ಸಿರಾಜ್ ಅವರ, ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು ಸರ್, ತುಂಬಾ ಥ್ಯಾಂಕ್ಸ್ ತಮಗೂ. ಇದುವರೆಗೂ ಕೃಷಿಯ ಅನುಭವ ಈ ಕುರಿತು ತರೀಕೆರೆ ತಾಲೂಕು ರಂಗೇನಹಳ್ಳಿಯ ಅಬ್ದುಲ್ ಗಫೂತ್ ಸಿರಾಜ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇದೀಗ ಕೇಳಿ ಕೃಷಿ ಮೇಳ, ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ಹೇಳ್ಕೊಂತ ನಾನು ಡಾಕ್ಟರ್ ಕೆಟಿ ಗುರುಮೂರ್ತಿ ಅಂತೇಳಿ ವಿಸ್ತರಣಾ ನಿರ್ದೇಶಕರು

ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು, ಇದನ್ನು ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಹೆಣ್ಣು ಮಕ್ಕಳಿಗೆ 18 ವರ್ಷ, ಗಂಡು ಮಕ್ಕಳಿಗೆ 21 ವರ್ಷ ತುಂಬುವ ಮುನ್ನ ಮದುವೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಪೋಷಕರು, ಪುರೋಹಿತರು, ಕಲ್ಯಾಣ ಮಂಟಪದ ಮಾಲೀಕರು ಹಾಗೂ ಭಾಗವಹಿಸುವ ಎಲ್ಲರೂ ಶಿಕ್ಷೆಗೆ ಗುರಿಯಾಗುವರು. ನಿಮ್ಮ ಸುತ್ತಮುತ್ತ ಬಾಲ್ಯ ವಿವಾಹ ನಡೆಯುತ್ತಿದ್ದರೆ ಮಕ್ಕಳ ಸಹಾಯವಾಣಿ 10-9-8 ತಕ್ಷಣ ಕರೆ ಮಾಡಿ. ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತಿಗೊಳಿಸೋಣ. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಮೇಳ. ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ಅವರಿಂದ ಮಾಹಿತಿ. ತದನಂತರದಲ್ಲಿ ಕೃಷಿ ಮೇಳ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ